ಪುರುಷರಿಗಾಗಿ ಇರುವ ಕುಟುಂಬ ಕಲ್ಯಾಣ ಯೋಜನೆ. ನೋ ಸ್ಕ್ಯಾಲ್ಪೆಲ್ ವ್ಯಾಸೆಕ್ಟಮಿ. ಪುರುಷರಿಗಾಗಿ ಸಂತಾನ ನಿರೋಧ ಸುಲಭ ಚಿಕಿತ್ಸೆ. ಶಸ್ತ್ರವಿಲ್ಲ, ಗಾಯವಿಲ್ಲ, ಹೊಲಿಗೆ ಇಲ್ಲ. ಚಿಕಿತ್ಸೆ 5-10 ನಿಮಿಷ ಮಾತ್ರ. ಲೈಂಗಿಕತೆಗೆ ಧಕ್ಕೆ ಇಲ್ಲ, ಅಡ್ಡ ಪರಿಣಾಮವಿಲ್ಲ, ಬೇಡದ ಗರ್ಭದ ಚಿಂತೆ ಇಲ್ಲ. ಎನ್ಎಸ್ವಿ ಚಿಕಿತ್ಸೆಗೆ ಸಂಪರ್ಕಿಸಿ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರ. ಎನ್ಎಸ್ವಿಗೆ ಒಳಗಾಗಿ ಸಮಾಜದ ಏಳ್ಗೆಗಾಗಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪ್ರಿಯ ಉದ್ಯೋಗಾಕಾಂಕ್ಷಿಗಳೇ, ವಿಜಯಪುರದಲ್ಲಿ ಬೃಹತ್ ಉದ್ಯೋಗ ಮೇಳ ದಿನಾಂಕ 4/3/2022 ಮುಂಜಾನೆ 9:30 SSLC, PUC, ITI ಡಿಪ್ಲೊಮಾ ಪದವಿ ವಿಶೇಷ ಚೇತನರಿಗೆ ಅಪೂರ್ವ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8-0-9-5-5-8-2-1-0-8. ಬನ್ನಿ ನೇರವಾಗಿ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ತಮ್ಮ ಇಚ್ಛೆಯ ಉದ್ಯೋಗವನ್ನು ಪಡೆಯಿರಿ. ಗಮನಿಸಿ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ವಿಜಯಪುರ ಇವರ ಸಹಯೋಗದಲ್ಲಿ ಬೃಹತ್ ಉದ್ಯೋಗ ಮೇಳ ದಿನಾಂಕ 4/3/2022. ಸ್ಥಳ ಕಂದಗಲ ಶ್ರೀ ಹನುಮಂತರಾಯ ರಂಗಮಂದಿರ, ವಿಜಯಪುರ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟಿನ ಸಸ್ಯರೋಗಶಾಸ್ತ್ರದ ವಿಜ್ಞಾನಿಯಾದ ಡಾಕ್ಟರ್ ಎಸ್ ಸುಧಾ ಅವರೊಂದಿಗೆ ದಾಳಿಂಬೆ ಬೆಳೆಯಲ್ಲಿ ಬರುವ ಸೊರಗುವ ರೋಗ ಕುರಿತು ಮಾತುಕತೆ. ರೈತ ಬಾಂಧವರೇ, ಶರಣ ಶರಣಾರ್ಥಿ. ನಾನು ಬಾಗಲಕೋಟೆಯ KVK ಇಲ್ಲಿದ್ದೇನೆ. ಈ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಡಾಕ್ಟರ್ ಸುಧಾ ಅವರು ಸಸ್ಯ ಶಾಸ್ತ್ರ ರೋಗ ಈ ವಿಭಾಗದಲ್ಲಿ ವಿಜ್ಞಾನ ಕೆಲಸ ಮಾಡ್ತಾ ಇದ್ದಾರೆ. ಡಾಕ್ಟರ್ ಎಸ್ ಸುಧಾ ಅವರೀಗ ದಾಳಿಂಬೆ ಬೆಳೆಯಲ್ಲಿ ಸೊರಗುವ ರೋಗ ಈ ಬಗ್ಗೆ ನಮಗೊಂದಷ್ಟು ಮಾಹಿತಿ ಕೊಡ್ತಾರೆ. ರೈತ ಬಾಂಧವರೇ, ಈಗ ನಾವು ಡಾಕ್ಟರ್ ಎಸ್ ಸುಧಾ ಅವರ ಹತ್ರ ಮಾತನಾಡುವ. ಡಾಕ್ಟರ್ ಎಸ್ ಸುಧಾ ಅವರೇ, ನಮಸ್ಕಾರ. ನಮಸ್ಕಾರ. ಈ ದಾಳಿಂಬೆ ಬೆಳೆ ಇದೆಯಲ್ಲ, ಇದರ ಮೂಲ ಸ್ಥಾನ ಯಾವುದು? ದಾಳಿಂಬೆ ಬೆಳೆಯ ಮೂಲ ಸ್ಥಾನ ಇರಾನ್. ದಾಳಿಂಬೆ ಬೆಳೆಯ ಮೂಲ ಸ್ಥಾನ ಇರಾನ್ ಅಲ್ವಾ? ಇಲ್ಲಿ ಜಾಸ್ತಿಯಾಗಿ ಇರಾನ್ ಅಲ್ಲಿ ಬೆಳೆಸ್ತಾರೆ ಅಲ್ಲ. ಈ ದಾಳಿಂಬೆಯನ್ನು ನಮ್ಮ ಊರಲ್ಲಿ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಬೆಳೆಸಲಾಗುತ್ತದೆ? ದಾಳಿಂಬೆ ಬೆಳೆಯು ನಮ್ಮ ಭಾರತ ದೇಶದಲ್ಲಿ ಹಿಮಾಚಲ ಪ್ರದೇಶ, ರಾಜಸ್ಥಾನ್, ಗುಜರಾತ್, ಜಾರ್ಖಂಡ್, ಒರಿಸ್ಸಾ, ನಾಗಾಲ್ಯಾಂಡ್ ಮತ್ತೆ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರಪ್ರದೇಶ್ ಮತ್ತೆ ತಮಿಳುನಾಡಿನಲ್ಲಿ ಬೆಳೆಸ್ತಾರೆ. ಈ ದಾಳಿಂಬೆ ಬೆಳೆಗೆ ಈ ಬರುವ ಪ್ರಮುಖ ರೋಗಗಳು ಯಾವುವು? ಯಾವುದೆಲ್ಲ ಪ್ರಮುಖ ರೋಗಗಳಿವೆ, ಇದರ ಬಗ್ಗೆ ಹೇಳಿ. ದಾಳಿಂಬೆ ಬೆಳೆಯಲ್ಲಿ ಬರುವ ಪ್ರಮುಖ ರೋಗಗಳು ದುಂಡಾಣು ಅಂಗಮಾರಿ ರೋಗ, ಸೊರಗುವ ರೋಗ ಮತ್ತೆ ಚಿಬ್ಬು ರೋಗ. ಇದು ಹಣ್ಣು ಮೇಲೆ ಬರುತ್ತೆ ಚಿಬ್ಬು ರೋಗ. ದಾಳಿಂಬೆಯಲ್ಲಿ ದುಂಡಾಣು ಅಂಗಮಾರಿ ರೋಗ ಒಂದು ದುಂಡಾಣುವಿಂದ ಬರುತ್ತೆ. ಆ ದುಂಡಾಣು ಹೆಸರು ಜಾಂಥೋಮನೋಸ್ ಎಕ್ಸೆನೋಪೋಲಿಸ್ ಪೆಥವರ್ ಪುನಿಕೆ. ಈ ಸೊರಗುವ ರೋಗ ಒಂದು ಶಿಲೀಂಧ್ರದಿಂದ ಬರುತ್ತೆ. ಆ ಶಿಲೀಂಧ್ರದ ಹೆಸರು ಸೆರಟೋಸಿಸ್ಟಿಕ್ಸ್ ಫಿಮ್ರಿಯಾಟಾ, ಫಿಸಿಯರಿಯಂ ಆಕ್ಸಿಸ್ಪೋರಂ ಮತ್ತೆ ನಿಮ್ಯಾಟೋಡ್. ನಿಮ್ಯಾಟೋಡ್ ಸಸ್ಯ ಜಂತುಗಳು, ಅದು ಮೆಲೋಡಗೈನ್ ಎಂಬ ಸಸ್ಯ ಜಂತುವಿಂದ ಬರುತ್ತೆ. ಮತ್ತೆ ಒಂದು ಕೀಟ ಜೈಲೋಬೋರಸ್ ಅಂತ ಕೀಟದಿಂದ ಈ ಸೊರಗುವ ರೋಗ ದಾಳಿಂಬೆಯಲ್ಲಿ ಬರುತ್ತದೆ. ಇದು ದಾಳಿಂಬೆ ಬೆಳೆಗೆ ಸೊರಗುವ ರೋಗ ಇದೆಯಲ್ಲ, ಇದು ಯಾವ ಅವಧಿಯಲ್ಲಿ ಇದು ಹೆಚ್ಚಾಗಿ ಕಾಣಿಸ್ತದೆ ಹೇಳಿ. ಈ ರೋಗವು, ಸೊರಗುವ ರೋಗವು ನಾವು ದಾಳಿಂಬೆ ಬೆಳೆ 2-3 ವರ್ಷದ ಬೆಳೆಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಈ ರೋಗದಿಂದ ದಾಳಿಂಬೆ ಬೆಳೆಗೆ ತುಂಬಾ ಹಾನಿಯಾಗ್ತದೆ ಅಂತ ತಿಳ್ಕೊಳ್ಬಹುದಲ್ಲ, ಈ ರೋಗದಿಂದ ದಾಳಿಂಬೆ ಬೆಳೆಗೆ ಎಷ್ಟು ಹಾನಿಯಾಗ್ತದೆ ಅಂತ ಹೇಳಿ. ಇದು 70-80% ಹಾನಿಯಾಗುತ್ತದೆ ಫಸಲಿನ. 70-80% ಬರೀ 20% ಉಳಿತದೆ ಅಂತ ಹೇಳಬಹುದು. 70-80% ಹಾನಿ ಮಾಡುತ್ತೆ. ಇದು 70-80% ಹಾನಿ ಆಗೋದ್ರಿಂದ ಇದು ಸೊರಗುವ ರೋಗ ಪೂರ್ತಿ ದಾಳಿಂಬೆ ಗಿಡನ್ನೇ ಹಂತ ಹಂತವಾಗಿ ಸೊರಗುತ್ತದೆ. ಅಂದ್ರೆ ಗಿಡ ಎಲ್ಲ ಒಣಕೊಂಡು ಬರ್ತದೆ, ಅಂದ್ರೆ ಮೇಲಿಂದ ಬುಡದವರೆಗೆ ಎಲ್ಲ ಒಣಕೊಂಡು ಬರ್ತದೆ, ಆಮೇಲೆ ಸತ್ತೇ ಹೋಗ್ತದೆ. ಮೇಲಿಂದ ತುದಿಯಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಆ ಹಳದಿ ಬಣ್ಣದ ಎಲೆಗಳೆಲ್ಲಾನು ಒಣಗಿ ಎಲ್ಲಾ ಎಲೆಗಳು ಉದ್ರಿ ನಿಮಗೆ ಕೊಂಬೆಗಳಷ್ಟೇ ಕಾಣಿಸುತ್ತೆ. ಆ 2-3 ತಿಂಗಳ ಅವಧಿಯಲ್ಲಿ ಹಂತ ಹಂತವಾಗಿ ಎಲ್ಲ ಸೊರಗಿ ಎಲ್ಲ ಗಿಡ ಮಾತ್ರ ಗಿಡ ಕಾಯಿ ಹಣ್ಣು ಎಲ್ಲಾನು ಒಣಗೋಗುತ್ತೆ. ಆದ್ರಿಂದ ಈ ರೋಗವು 70-80% ವರೆಗೂ ಹಾನಿ ಮಾಡುತ್ತದೆ. ಅಂದ್ರೆ ದೊಡ್ಡ ಪ್ರಮಾಣದ ಹಾನಿಯು ಈ ಸೊರಗುವ ರೋಗದಿಂದ ಬರುತ್ತೆ. ಸರಿ, ಈಗ ದಾಳಿಂಬೆ ಬೆಳೆಯಲ್ಲಿ ಸೊರಗು ರೋಗದ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿ ಕೊಟ್ರಿ ನೀವು. ಈಗ ಈ ದಾಳಿಂಬೆ ಬೆಳೆಯ ನಿರ್ವಹಣೆ ಕ್ರಮಗಳು ಯಾವ ಯಾವ ತಿಳಿಸಿ? ದಾಳಿಂಬೆ ಬೆಳೆಯಲ್ಲಿ ಈ ಸೊರಗು ರೋಗಕ್ಕೆ ನಿರ್ವಹಣೆ ಕ್ರಮಗಳು ಏನಂದ್ರೆ, ಟ್ರೋಪಿಕೋನೋಸೋಲ್ 25 EC, ಅದು 2 ml ಪ್ರತಿ ಲೀಟರ್, ಅದು ಒಂದು. ಪ್ಲಸ್ ಕ್ಲೋರೋಪೈರಿಫಾಸ್ 4 ml ಪ್ರತಿ ಲೀಟರ್, ಮತ್ತೆ ಕಾರ್ಬೋಫಿರಾನ್ 4 g ಒಂದು ಗಿಡಕ್ಕೆ. ಇದನ್ನೆಲ್ಲ ಮಿಶ್ರಣ ಮಾಡಿ ಗಿಡದ ಬೇರು ಮುಟ್ಟುವ ಹಂಗೆ ನೀವು ಅದಕ್ಕೆ ನೀರಲ್ಲೆಲ್ಲ ಮಿಶ್ರ ಮಾಡಿ ಹಾಕಬೇಕು. ಈಗ ಯಾವ್ಯಾವ ಜೈವಿಕ ಕೀಟನಾಶಕಗಳನ್ನು ಉಪಯೋಗಿಸಿದ್ರೆ ಈ ಒಂದು ರೋಗದ ಒಂದು ನಿಯಂತ್ರಣ ಮಾಡಬಹುದು? ಅಂದ್ರೆ ದಾಳಿಂಬೆ ಬೇಸಾಯ ಇದೆಯಲ್ಲ, ಅದರಲ್ಲಿ ಸೊರಗು ರೋಗ, ಇದನ್ನು ನಿಯಂತ್ರಣ ಮಾಡಬೇಕಾದ್ರೆ ಯಾವ್ಯಾವ ಜೈವಿಕ ಪೀಡನಾಶಕಗಳನ್ನು ಉಪಯೋಗಿಸಬೇಕಾಗುತ್ತೆ ಹೇಳಿ. ಜೈವಿಕ ಪೀಡನಾಶಕಗಳು ತುಂಬಾ ಉಪಯೋಗವಾಗುತ್ತದೆ ಇಲ್ಲಿ. ಸೊ ಇದರಲ್ಲಿ ನಾವು ಅಜೋಸ್ಪರಿಲೆಮ್, ಸುಡೋಮನಸ್ ಫ್ಲೋರಸನ್ಸ್, ಟ್ರೈಕೋಡರ್ಮ ಹಾರ್ಜಿಯಾನಮ್, ಮತ್ತೆ ಪೆಸಿಲೋಮೈಸಿಸ್ ಲಿಲಿಯನ್ಸ್ ಅಂತ 4-5 ಜೈವಿಕ ಪೀಡನಾಶಕಗಳನ್ನು ನಾವು ಬಳಸ್ತೀವಿ. ಇದು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅಂತಂದ್ರೆ, 25 g 1 L ನೀರಲ್ಲಿ ಕಲಸ್ಕೊಂಡು ಇದು ಗಿಡಕ್ಕೆ ಹಾಕಬೇಕು. ಅಂದ್ರೆ ಸೊರಗುವ ರೋಗ ಇದೆಯಲ್ಲ ಈ ದಾಳಿಂಬೆ ಬೇಸಾಯದಲ್ಲಿ ಬರುವಂತದ್ದು, ಇದರಲ್ಲಿ ಯಾವ ಜೈವಿಕ ಪೀಡನಾಶಕಗಳನ್ನು ಉಪಯೋಗಿಸುತ್ತಾರೆ ಇದರ ಬಗ್ಗೆ ನೀವು ತಿಳಿಸಿದ್ರಿ. ಈಗ ಈ ಸೊರಗುವ ರೋಗ ಇದು ಯಾವುದರಿಂದ ಬರ್ತದೆ, ಯಾವುದರ ಮುಖಾಂತರ ಇದು ಹರಡುತ್ತದೆ? ಈ ಸೊರಗುವ ರೋಗ ಮಣ್ಣಿಂದ ಹರಡುತ್ತದೆ. ಮಣ್ಣಲ್ಲಿ ಇರುವ ಶಿಲೀಂಧ್ರವನ್ನು ನಾವು ನಿಯಂತ್ರಣ, ಇಲ್ಲಿ ಶಿಲೀಂಧ್ರವನ್ನು ನಾವು ನಿಯಂತ್ರಣ ಮಾಡಿದ್ರೆ ನಾವು ದಾಳಿಂಬೆ ಗಿಡವನ್ನು ಉಳಿಸಬಹುದು. ಅಂದ್ರೆ ಮಣ್ಣಿನಿಂದ ಬರ್ತದೆ ಅಂತ ಹೇಳಿದ್ರಿ, ಮಣ್ಣಿನ ಶಿಲೀಂಧ್ರವನ್ನು ನಿಯಂತ್ರಿಸಬೇಕಂತ ಹೇಳಿದ್ರಿ, ಯಾವ ರೀತಿ ನಿಯಂತ್ರಿಸಬೇಕು? ಮಣ್ಣಿನಲ್ಲಿ ಶಿಲೀಂಧ್ರವನ್ನು ನಾವು ಈ ಜೈವಿಕ ಪೀಡನಾಶಕಗಳನ್ನು ಹಾಕಿ ಮತ್ತೆ ಪ್ರೋಪಿಕೋನೋಸೋಲ್ ನಾವು ಹಾಕೋದ್ರಿಂದ ಈ ಮಣ್ಣಿಂದ ಬರುವ ಶಿಲೀಂಧ್ರದಿಂದ ನಾವು ನಿಯಂತ್ರಣ ಮಾಡಬಹುದು. ಇದು ಅಲ್ಲದೆ ನಾವು ಫಾರ್ಮಾಲ್ಡಿಹೈಡ್ ಅಥವಾ ಫಾರ್ಮಲಿನ್ 1 L ನೀರಿಗೆ 300 ml ಫಾರ್ಮಾಲ್ಡಿಹೈಡ್ ನಾವು ಹಾಕಿ ಅದರ ಮೇಲೆ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಬೇಕು. ಅದು ಹಾಕಿ ಒಂದು 15-20 ಬಿಟ್ಟಾದ್ಮೇಲೆ ಈ ನಾವೆಲ್ಲ ಶಿಲೀಂಧ್ರದಿಂದ ಆ ಮಣ್ಣು ಮುಕ್ತವಾಗುತ್ತದೆ. ನಾವು ಪ್ರೋಪಿಕೋನೋಸೋಲ್ 25 EC 2 ml 1 L ನೀರಿಗೆ, ಮತ್ತು ಜೈವಿಕ ಪೀಡನಾಶಕಗಳು ಅಜೋಸ್ಪರಿಲಮ್, ಸುಡಮನಸ್ ಫ್ಲೋರಸನ್ಸ್, ದೆನ್ ಟ್ರೈಕೋಡರ್ಮ ಹಾರ್ಜಿಯಾನಮ್, ಪೆಸಿಲೋಮೈಸಿಸ್ ಲಿಲಿಯನ್ಸ್, ಇದೆಲ್ಲ ಹಾಕಿ ತದನಂತರ ಫಾರ್ಮಲಿನ್ ಅಥವಾ ಫಾರ್ಮಾಲ್ಡಿಹೈಡ್ 300 ml 1 L ನೀರಿಗೆ ಹಾಕಿ ಅದು ಮಣ್ಣಲ್ಲಿ ಫಾರ್ಮಾಲ್ಡಿಹೈಡ್ 300 ml ಪ್ರತಿ ಲೀಟರ್ ಹಾಕಿ ಅದರ ಮೇಲೆ ಪ್ಲಾಸ್ಟಿಕ್ ಹೊದಿಕೆ ಹಾಕುವುದರಿಂದ, ಪ್ಲಾಸ್ಟಿಕ್ ಹೊದಿಕೆ ಹೊಚ್ಚುವುದರಿಂದ 15-20 ಬಿಟ್ಟದ ಮೇಲೆ ನಾವು ಶಿಲೀಂಧ್ರದಿಂದ ಮಣ್ಣು ಮುಕ್ತವಾಗುತ್ತದೆ. ಅಂದ್ರೆ ಇದಕ್ಕೆ ಬೇರೆ ಬೇರೆ ಒಂದು ವಿಧ ಇದೆ, ಯಾವ್ಯಾವ ಜೈವಿಕ ಪೀಡನಾಶಕಗಳನ್ನು ಉಪಯೋಗಿಸ್ತಾರಂತನೂ ಹೇಳಿದ್ರಿ ನೀವು. ಈಗ ಈ ರೋಗವು ಯಾವ ಹಂತದಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತದೆ? ಅಂದ್ರೆ ಈ ರೋಗ ಬರುವಾಗ ಬೇರೆ ಬೇರೆ ಹಂತದಲ್ಲಿ ಬರುತ್ತೆ, ಬುಡದಲ್ಲಿ ಬರುತ್ತೆ ಅಥವಾ ಮೇಲಿಂದ ಬರುತ್ತೆ, ಯಾವ್ಯಾವ ಹಂತದಲ್ಲಿ ಇರುವಾಗ ಇದರ ಒಂದು ನಿರ್ವಹಣೆ ಮಾಡಬೇಕು ಹೇಳಿ. ಈ ರೋಗವು ಹಂತಂತವಾಗಿ ಬರುತ್ತದೆ. ಒಂದು ಪಾರ್ಷಲ್ ವಿಲ್ಟಿಂಗ್ ಅಂತಾರೆ, ಇನ್ನೊಂದು ಕಂಪ್ಲೀಟ್ ವಿಲ್ಟಿಂಗ್ ಅಂತಾರೆ. ಪಾರ್ಷಲ್ ವಿಲ್ಟಿಂಗ್ ಅಂತಂದ್ರೆ ಗಿಡ ಅರ್ಧ ಭಾಗ ಅಷ್ಟೇ ಸೊರಗುವುದು ಆರಂಭವಾಗುತ್ತದೆ ಅಲ್ಲಿಂದ. ಆ ಪಾರ್ಷಲ್ ವಿಲ್ಟಿಂಗ್ ಅಲ್ಲಿ ನಾವು ಈ ರೋಗವನ್ನು ನಾವು ನಿಯಂತ್ರಣ ಮಾಡಬಹುದು. ಅದು ದಾಳಿಂಬೆ ಬೆಳೆ 2-3 ವರ್ಷದ ಬೆಳೆ ಇದ್ರೆ ನಾವು ನಿಯಂತ್ರಣ ಮಾಡಬಹುದು. ಈಗ ರೋಗಗ್ರಸ್ತ ಗಿಡ ಇದು, ಇದನ್ನು ಹೇಗೆ ಪತ್ತೆ ಮಾಡಬಹುದು? ಈಗ ರೋಗಗ್ರಸ್ತ ಗಿಡ ಅಂತ ಪತ್ತೆ ಮಾಡಬೇಕಾದ್ರೆ ನಾವು ಏನ್ ಮಾಡಬೇಕು, ಯಾವ ರೀತಿ ಅದು ಪತ್ತೆ ಮಾಡಲಿಕ್ಕೆ ಸುಲಭ ಆಗುತ್ತೆ ಹೇಳಿ. ರೋಗಗ್ರಸ್ತ ಗಿಡ ಅಂತಂದ್ರೆ ನೀವು ಬೇರೆ ಗಿಡಗಳಿಂದ ಈ ಗಿಡ ಭಿನ್ನವಾಗಿ ಎಲೆಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. ಅಲ್ಲಿಂದ ನೀವು ಅನ್ಕೊಳ್ಬೇಕು ಇದು ರೋಗ, ಸೊರಗು ರೋಗ ಇಲ್ಲಿಂದ ಆರಂಭ ಆಗಿದೆ ಅಂತ. ಅಂದ್ರೆ ಸ್ವಲ್ಪ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದ್ರೆ ಇಲ್ಲಿ ಇದಕ್ಕೆ ಆ ಗಿಡಕ್ಕೆ ರೋಗ ಇದೆಯಂತ ಪತ್ತೆ ಹಚ್ಚಬಹುದು ನಾವು, ಗೊತ್ತಾಗುತ್ತೆ. ಗೊತ್ತಾಗುತ್ತೆ, ಅರ್ಧ ಭಾಗ ಹಸಿರು ಇರುತ್ತೆ, ಅರ್ಧ ಭಾಗ ಹಳದಿ ಬಣ್ಣದ ಎಲೆಗಳಿರುತ್ತೆ. ಸೊ ಅದರಿಂದ ನಾವು ಗೊತ್ತಾಗುತ್ತೆ. ಹಳದಿ ಎಲೆ ಇದೆಯಲ್ಲ ಅದು ಉದುರುತ್ತಾ? ಎಲ್ಲ ಎಲೆಗಳೆಲ್ಲ ಹಳದಿಯಾಗಿ ಮತ್ತೆ ಒಣಗಿ ಎಲ್ಲಾ ಎಲೆಗಳೆಲ್ಲ ಉದುರುತ್ತೆ. ಮನೆ ನಿಮಗೆ ದಾಳಿಂಬೆ ಬೆಳೆಯ ರೆಂಬೆ ಕೊಂಬೆಗಳಷ್ಟೇ ಇರುತ್ತೆ, ಕಾಯಿಗಳಿರುತ್ತೆ, ಕಾಯಿನೂ ಸಹ ಒಣಗೋಗುತ್ತೆ. ಈಗ ಯಾವ ರೀತಿ ಆದ್ರೂ ರೈತನು ತನ್ನ ತೋಟದಲ್ಲಿ ದಾಳಿಂಬೆ ಬೇಸಾಯ ಮಾಡುವನು, ಅದರಲ್ಲಿ ರೋಗಗ್ರಸ್ತ ಗಿಡ ಇದೆ ಅಂತ ಅವನು ಪತ್ತೆ ಮಾಡಬೇಕಾದ್ರೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕಾಗ್ತದೆ ಅವನು? ಇದು ಸೊರಗುವ ರೋಗ, ನೀವೊಂದು 100 ದಾಳಿಂಬೆ ಗಿಡ ಇದ್ರೆ ಇದು ಪೂರ್ತಿ ಒಂದೇ ಕಡೆಯಿಂದ ಬರಲ್ಲ, ಅಲ್ಲಿಷ್ಟು ಇಲ್ಲಿಷ್ಟು ಇಲ್ಲಿಷ್ಟು ಆ ಭಾಗದಲ್ಲಿ ಒಂದ್ ಭಾಗದಲ್ಲಿ ಒಂದು ಎರಡು ಗಿಡ ಅಷ್ಟು ಒಣಗುತ್ತೆ, ಇನ್ನೊಂದು ಭಾಗದಲ್ಲಿ ಇನ್ನೊಂದು ನಾಲ್ಕು ಗಿಡ ಒಣಗುತ್ತೆ. ಆ ತರ ಏನಂತಾರೆ ಹಂತವಾಗಿ ಈ ಗಿಡಗಳೆಲ್ಲ ಒಣಗಕ್ ಸ್ಟಾರ್ಟ್ ಆಗುತ್ತೆ. ಅದು ಒಂದು ಪ್ಲಸ್ ಈ ಗಿಡ ಒಣಗಿದೆ ಹಳದಿ ಬಣ್ಣಕ್ಕೆ ತಿರುಗಿದಾಗ ಆಮೇಲೆ ನೀವು ಕೆಳಗೆ ಬುಡದಲ್ಲಿ ನಾವು ಕಾಂಡವನ್ನು ಸೀಳಿ ನೋಡಿದ್ರೆ ಕಂದು ಬಣ್ಣದಲ್ಲಿ ತಿರುಗುವುದನ್ನು ನಾವು ನೋಡಬಹುದು. ದಾಳಿಂಬೆ ಗಿಡದ ಕಾಂಡವನ್ನು ಸೀಳಿದಾಗ ಕಂದು ಬಣ್ಣ ಕಾಣುತ್ತದೆ ಅಲ್ಲಿ. ಅಂದ್ರೆ ಈ ಕಂದು ಬಣ್ಣ ಕಂಡ್ರೆ ಅದು ತೊಂದರೆ ಇದೆ ಆ ಗಿಡಕ್ಕೆ ಅಂತ ಅರ್ಥ. ಬೇರೆ ಯಾವ ಲಕ್ಷಣಗಳಿವೆ ಈ ದಾಳಿಂಬೆ ಗಿಡಕ್ಕೆ ಈ ಸೊರಗು ರೋಗ ಪತ್ತೆ ಹಚ್ಚುವ ಬಗ್ಗೆ ತಿಳಿಸಿದ್ರಿ, ಬೇರೆ ಯಾವ ಲಕ್ಷಣಗಳು ಕಂಡ್ರೆ ಈ ಸೊರಗು ರೋಗ ದಾಳಿಂಬೆ ಗಿಡಕ್ಕೆ ತಾಗಿದೆ ಅಂತ ಹೇಳಬಹುದು? ಸರ್, ಒಂದು ಎಲೆ ಒಣಗುವುದು, ಹಳದಿಯಾಗುವುದು, ಒಣಗುವುದು, ಮತ್ತೆ ನಾವು ಕಾಂಡ ಸೀಳಿದಾಗ ಕಂದು ಬಣ್ಣದಾಗಿರುತ್ತದೆ. ಅದು ಇದು ಮೂರು ಪ್ರಮುಖವಾದ ಲಕ್ಷಣಗಳು. ಈಗ ದಾಳಿಂಬೆ ಬೇಸಾಯದವರು ಇಂತ ರೋಗ ತಮ್ಮ ತೋಟದಲ್ಲಿ ಬರದಾಗ ನೋಡ್ಲಿಕ್ಕೆ ಅವರು ಏನೆಲ್ಲ ಕ್ರಮ ಕೈಗೊಳ್ಬೇಕು, ಮುಂಜಾಗ್ರತಾ ಕ್ರಮ ಕೈಗೊಳ್ಬೇಕು ಅಂದ್ರೆ ರೋಗ ಬರುವ ಮುಂಚೆನೆ ಅವರು ಏನ್ ಮಾಡಬೇಕು ಹೇಳಿ? ರೋಗ ಬರುವ ಮುಂಚೆ ನೀವು ಮೇ ಜೂನ್ ತಿಂಗಳಲ್ಲಿ ಪ್ರೋಪಿಕೋನೋಸೋಲ್ 25 EC 2 ml ಪ್ರತಿ ಲೀಟರ್ ನೀರಿಗೆ, ಕ್ಲೋರೋಫೋರಿಫಾಸ್ 4 ml ಪ್ರತಿ ಲೀಟರ್ ನೀರಿಗೆ ನೀವು ಅದು ಬೆರೆಸಿ ಅದು ಬೇರು ಮುಟ್ಟುವ ಹಾಗೆ ಹಾಕಬೇಕು. ಮತ್ತೆ ಪುನಃ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಇದನ್ನ ನೀವು ಮತ್ತೆ ಪುನರಾವರ್ತಿಸಬೇಕು. ಈಗ ಈ ರೋಗದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅವರು ಯಾರನ್ನು ಸಂಪರ್ಕಿಸಬೇಕು? ಈ ರೋಗದ ಬಗ್ಗೆ ಹೆಚ್ಚಿನ ಮಾಹಿತಿ ರೈತರಿಗೆ ಬೇಕು ಅಂತಂದ್ರೆ ಅವರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಲ್ಲಿ ಮಾಹಿತಿ ಸಿಗುತ್ತೆ. ಅದೇ ಅಲ್ಲದೆ ವಿಶ್ವವಿದ್ಯಾಲಯ ತೋಟಗಾರಿಕೆ ಇದೆ ಇಲ್ಲೇ ಬಾಗಲಕೋಟೆಯಲ್ಲಿ, ಅಲ್ಲಿ ಸಹ ಅವರು ಇದರ ಮಾಹಿತಿಯನ್ನು ಪಡೆಯಬಹುದು. ಅಂದ್ರೆ ಬಾಗಲಕೋಟೆಯ ಜಿಲ್ಲೆಯವರಾದ್ರೆ ಬಾಗಲಕೋಟೆಯಲ್ಲಿರುವಂತಹ ತೋಟಗಾರಿಕೆ ವಿಶ್ವವಿದ್ಯಾನಿಲಯ ಇದೆ, ಅಲ್ಲಿ ಅವರನ್ನು ಸಂಪರ್ಕಿಸಬಹುದು. ಅಥವಾ ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆಯಲ್ಲಿದೆ, ಅವರನ್ನು ಕೂಡ ಸಂಪರ್ಕಿಸಬಹುದು. ವಿಜಯಪುರದವರಾದ್ರೆ ವಿಜಯಪುರದಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರದವರನ್ನು ಸಂಪರ್ಕಿಸಬಹುದು. ಈಗ ಬಾಗಲಕೋಟೆಯ ಜಿಲ್ಲೆಯವರು ಕೃಷಿ ವಿಜ್ಞಾನ ಕೇಂದ್ರ ಇದೆ ನೋಡಿ ಬಾಗಲಕೋಟೆಯಲ್ಲಿ, ಅವರು ಸಂಪರ್ಕಿಸಬೇಕಾದ್ರೆ ಅಂದ್ರೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯಬೇಕಾದ್ರೆ ಅವರು ನಿಮ್ಮನ್ನು ಸಂಪರ್ಕಿಸಿದ್ರೆ ನಿಮ್ಮ ಮೊಬೈಲ್ ನಂಬರ್ ಕೊಡಬಹುದಾ, ತಿಳಿಸ್ತೀರಾ? ಕೃಷಿ ವಿಜ್ಞಾನ ಕೇಂದ್ರ, ನಾವು ರೈತರಿಗೋಸ್ಕರನೇ ನಾವು ಕೆಲಸ ಮಾಡ್ತಿರೋದು. ಸೊ ದಾಳಿಂಬೆಯ ಬಗ್ಗೆ ಅದರ ರೋಗದ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕಾದ್ರೆ ನನ್ನ ಹೆಸರು ಡಾಕ್ಟರ್ ಎಸ್ ಸುಧಾ, ನನ್ನ ಮೊಬೈಲ್ ನಂಬರ್ 9972768632. ಸೊ ಈ ನಂಬರ್ಗೆ ನನಗೆ ನೀವು ಕಾಲ್ ಮಾಡಬಹುದು. ಡಾಕ್ಟರ್ ಎಸ್ ಸುಧಾ ಅವರು ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆ ಇಲ್ಲಿ ಲಭ್ಯವಿರುತ್ತಾರೆ. ಕಚೇರಿ ವೇಳೆಯಲ್ಲಿ ಇವರನ್ನು ಖುದ್ದಾಗಿ ಸಂಪರ್ಕಿಸಿದರೆ ಅಥವಾ ದೂರವಾಣಿ ಮೂಲಕ ಕಚೇರಿ ವೇಳೆಯಲ್ಲಿ ಸಂಪರ್ಕಿಸಿದರೆ ಅವರು ಈ ರೋಗವನ್ನು ಹತೋಟಿಯಲ್ಲಿ ಇರಲಿಕ್ಕೆ ಮತ್ತೆ ಇದನ್ನು ನಿಯಂತ್ರಿಸಲಿಕ್ಕೆ ಏನು ಮಾಡಬೇಕು ಇದರ ಬಗ್ಗೆ ಮಾಹಿತಿ ಕೊಡ್ತಾರೆ ಅವರು. ರೈತ ಬಾಂಧವರೇ, ಇದುವರೆಗೆ ದಾಳಿಂಬೆ ಬೆಳೆಯಲ್ಲಿ ಸೊರಗುವ ರೋಗ ಇದರ ಬಗ್ಗೆ ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟೆ ಇಲ್ಲಿಯ ಡಾಕ್ಟರ್ ಎಸ್ ಸುಧಾ ಅವರು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಡಾಕ್ಟರ್ ಸುಧಾ ಅವರೇ, ನೀವು ರೈತರಿಗೆ ಈ ಒಂದು ರೋಗದ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದಿರಿ. ಇದರ ಪ್ರಯೋಜನ ರೈತರಿಗೆ ಖಂಡಿತ ಆಗಬಹುದು. ಅವರಿಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಅವರು ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇಲ್ಲಿ ನಿಮ್ಮನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆಯಬಹುದು. ಇಷ್ಟೊತ್ತು ನಮ್ಮೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದರೆ ಇದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಸ್ನೇಹಿತರೆ, ಇದುವರೆಗೆ ಕೃಷಿ ವಿಜ್ಞಾನ ಕೇಂದ್ರ ಬಾಗಲಕೋಟಿನ ಸಸ್ಯರೋಗಶಾಸ್ತ್ರದ ವಿಜ್ಞಾನಿಯಾದ ಡಾಕ್ಟರ್ ಎಸ್ ಸುಧಾ ಅವರೊಂದಿಗೆ ದಾಳಿಂಬೆ ಬೆಳೆಯಲ್ಲಿ ಬರುವ ಸೊರಗುವ ರೋಗ ಕುರಿತು ಮಾತುಕತೆ ಕೇಳಿದಿರಿ. ರಾಮಕೃಷ್ಣ ಅವರೇ, ಹೇಳಿ. ಎಸ್ಟಿಮೇಟ್ ಓಕೆ, ಆದ್ರೆ ಸಿಮೆಂಟ್ ಅಲ್ಟ್ರಾಟೆಕ್ಗೆ ಯಾಕೆ ಕಡಿಮೆ ಬೆಲೆದು ನಡೆಯುತ್ತಿಲ್ವಾ? ಓ, ನಡೆಯುತ್ತಲ್ಲ, ಆದ್ರೆ ಎಷ್ಟು ದಿನ? ಯಾವುದೇ ಗ್ಯಾರಂಟಿ ಇಲ್ಲ. ನನ್ನ ಹೆಸರು ಮತ್ತೆ ಮನೆಯ ಕೆಲಸ ನೋಡಿ, ಎರಡೂ ಹಾಳು. ಆದ್ರಿಂದ ಕಡಿಮೆ ಬೆಲೆಯ ಸಿಮೆಂಟ್ ಬಳಸೋದಂದ್ರೆ ನಮ್ಮ ತಲೆ ಮೇಲೆನೆ ಚಪ್ಪಡಿ ಕಲ್ಲು ಎತ್ತಿ ಹಾಕೋದು ತಿಳಿದು ಬಿಡಿ ಗೊತ್ತಾಯ್ತು. ಹೌದು, ಮನೆ ಕಟ್ಟುವಾಗ ಎಲ್ಲವನ್ನೂ ಬದಲಾಯಿಸಬಹುದು, ಆದ್ರೆ ಸಿಮೆಂಟ್ ಅನ್ನು ಸರ್ವಥಾ ಬದಲಾಯಿಸುವಂತಿಲ್ಲ. ಹಾಗಾಗಿ ಮನೆ ಕಟ್ಟಿಸಿ ಕೇವಲ ಅಲ್ಟ್ರಾಟೆಕ್ ನಿಂದ. ಅಲ್ಟ್ರಾಟೆಕ್ ಬೈಂಡಿಂಗ್ ಪಾರ್ಟಿಕಲ್ಸ್ ಇಟ್ಟಿಗೆಯಿಂದ ಸರಳುಗಳ ತನಕ ಜೋಡಿಸಿ ನಿಮ್ಮ ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್, ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಬೀಡಿ ಸಿಗರೇಟ್ನ ಪ್ರತಿಯೊಂದು ದಮ್ಮು ನಿಮಗೆ ಹಾನಿ ಉಂಟು ಮಾಡುತ್ತದೆ. ಧೂಮಪಾನದಿಂದ ನಿಮ್ಮ ಹೃದಯಕ್ಕೆ ರಕ್ತ ಕೊಂಡೊಯ್ಯುವ ಮುಖ್ಯ ನಾಳಗಳಲ್ಲಿ ವಿಷಕಾರಿ ಅಂಟು ಸಂಗ್ರಹಣೆಯಾಗಿ ಹೃದಯಾಘಾತ ಉಂಟಾಗಬಹುದು.

ಈ ತೃಣ ಧಾನ್ಯಗಳೇನಿದೆ ಇದು ಎಲ್ಲಿ ಬೇಕಾದಲ್ಲೂ ನಾವು ಬೆಳೆ ಬೆಳಿಬಹುದು. ಅದು ಒಂದು ಮುಖ್ಯವಾದ. ಈಗ ನಾವು ಭತ್ತ ಬೆಳಿಬೇಕಾದ್ರೆ ನೀರಿರ್ತಕ್ಕಂಥ ಪ್ರದೇಶ, ಸಾಕಷ್ಟು ತೇವಾಂಶ ಇದ್ದಕ್ಕಂಥ ಇದರಲ್ಲೇ ನಾವು ಭತ್ತ ಬೆಳಿಬಹುದು. ಫಲವತ್ತಾಗಿರುವಂತಹ ಭೂಮಿನೂ ಬೇಕಾಗ್ತದೆ. ಬಟ್ ಈ ತೃಣಧಾನ್ಯಗಳಿಗೆ ಹಂಗಲ್ಲ, ನಾವು ಎಲ್ಲಿ ಎಂಥ ಭೂಮಿ ಇದ್ರೂ ಕೂಡ ತೃಣಧಾನ್ಯಗಳನ್ನು ನಾವು ಬೆಳಿಬಹುದು. ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಇವು ಶಾರ್ಟ್ ಡ್ಯೂರೇಷನ್ ಕ್ರಾಪ್ ಅಂತ ಹೇಳ್ತೀವಿ ನಾವು. ಇವಕ್ಕೆ ಶಾರ್ಟ್ ಡ್ಯೂರೇಷನ್ ಅಂದ್ರೆ ಬಹಳ ಬೇಗ ಏನಪ್ಪ ಅಂದ್ರೆ ನಾವು ರಾಶಿ ಕಟಾವು ಮಾಡಬಹುದು ಬೇರೆ ಬೆಳೆ ಕಂಪೇರ್ ಮಾಡಿದ್ರೆ. ಮತ್ತೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಈ ಬೆಳೆಗಳ ತೃಣಧಾನ್ಯಗಳೇನಿವೆ ಇವಕ್ಕೆ ರೋಗ ಮತ್ತು ಕೀಟಬಾಧೆ ಕಡಿಮೆ. ರೋಗನೂ ಬರಲ್ಲ, ಕೀಟನೂ ಬರಲ್ಲ. ಹೀಗಾಗಿ ರೋಗ ಬರಲಿಲ್ಲ, ಕೀಟ ಬರಲಿಲ್ಲ ಅಂದ್ರೆ ನಾವು ಔಷಧಿ ಹೊಡಿಬೇಕಾಗಿಲ್ಲ, ಕೆಮಿಕಲ್ ನಾವು ಸ್ಪ್ರೇ ಮಾಡಬೇಕಾಗಿಲ್ಲ. ಅಂದ್ರೆ ಖರ್ಚು ಕಡಿಮೆ ಬರ್ತಂತ ಹೇಳ್ತಾರೆ. ಹಾ, ಖರ್ಚು ಕಡಿಮೆ. ಮತ್ತೆ ಅದೇ ರೀತಿ ನಾವು ಒಂದು ವೇಳೆ ಈಗ ಕೆಮಿಕಲ್ ಸ್ಪ್ರೇ ಮಾಡಲಿಲ್ಲ ಅದರದಿಂದ ಏನಪ್ಪಾ ಅಂದ್ರೆ ನಮಗೆ ಬರ್ತಕ್ಕಂಥ ರೋಗಗಳು, ಈ ಕೆಮಿಕಲ್ ಸ್ಪ್ರೇ ಮಾಡಿದ್ರೆ ಅದರ ರೆಸಿಡ್ಯೂ ಉಳ್ಕೊಂಡು ಬಿಟ್ಟು ನಾವು ಅದನ್ನು ಸೇವನೆ ಮಾಡಿದಾಗ ನಾವು ನಾನಾ ರೀತಿಯಿಂದ ಒಂದು ರೋಗಗಳಿಗೆ ತುತ್ತಾಗ್ತೀವಿ. ಅಂಥ ಸಂದರ್ಭದಲ್ಲಿ ನಾವು ಇವಕ್ಕೆ ಸ್ಪ್ರೇನೇ ಮಾಡಲ್ಲ, ಕೆಮಿಕಲ್ ಸ್ಪ್ರೇನೇ ಮಾಡಲ್ಲ, ಸಿಂಪರಣೆನೇ ಮಾಡಲ್ಲ. ಹಿಂಗಾಗಿ ನಮಗೇನಪ್ಪ ಅಂದ್ರೆ ಯಾವುದೇ ತರಹದ ರೋಗಗಳು ಮನುಷ್ಯರಿಗೆ ಬರೋದಿಲ್ಲ. ಹಾಗಾದ್ರೆ ಈಗ ಮೊದಲು ನಾವು ಒಂದು ಇತಿಹಾಸ ನೋಡಿದ್ರೆ ಒಂದು 25-30 ವರ್ಷ 40 ವರ್ಷದಿಂದ ಹೋದ್ರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಈ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಸಾಕಷ್ಟು ಈ ಸಿರಿಧಾನ್ಯಗಳು ತೃಣಧಾನ್ಯಗಳು ಇವನ್ನ ಬೆಳೀತಿದ್ರು, ಉಪಯೋಗ ಮಾಡ್ತಿದ್ರು. ಕ್ರಮೇಣವಾಗಿ ಅದರ ಪ್ರದೇಶ ಹೊರಟೋಯ್ತು, ರೈತರು ಆಮೇಲೆ ಸಾಮಾನ್ಯ ಜನರು ಉಪಯೋಗ ಮಾಡ್ತಾ ಇಲ್ಲ. ಇದು ಯಾಕೆ ಆಗಿರಬಹುದು ಅಂದ್ರೆ, ಇದು ಒಳ್ಳೆ ಪ್ರಶ್ನೆ ಕೇಳಿದ್ರೆ ನೀವು. ಮೊದಲು ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಏನಪ್ಪಾ ಅಂದ್ರೆ ತೃಣಧಾನ್ಯಗಳೇ ಊಟ ಮಾಡ್ತಿದ್ರು, ಹೀಗಾಗಿ ಅವ್ರು ಬಲಿಷ್ಠರಿದ್ರು. ಬಟ್ ಕ್ರಮೇಣ ಏನಾಗಿಬಿಡ್ತಪ್ಪ ಅಂದ್ರೆ ನಮಗೆ ಮಾರ್ಕೆಟ್ ಅಲ್ಲಿ ಭತ್ತ, ಗೋಧಿ ಮತ್ತು ಅದೇ ರೀತಿ ಬೇರೆ ಬೆಳೆಗಳು ಹೇರಳವಾಗಿ ಸಿಗ್ಲಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು, ಮತ್ತು ಅದು ಆ ಕಾರಣದಿಂದ ಏನಪ್ಪ ಅಂದ್ರೆ ತೃಣಧಾನ್ಯಗಳ ಬಳಕೆ ಕಡಿಮೆ ಆಯಿತು. ಇನ್ನೊಂದು ವಿಷಯ ಏನಪ್ಪ ಅಂದರೆ ಭತ್ತ ಅದೊಂದು ಸೋಷಿಯಲ್ ಇಶ್ಯೂ ಆಗಿಬಿಟ್ಟಿದೆ. ಈಗ ಯಾರಾದರೂ ತೃಣಧಾನ್ಯ ಊಟ ಮಾಡ್ತಾರೆ ಅಂದರೆ ಇವರು ಬಡವರು ಅಂತ ಒಂದು ಕಲ್ಪನೆ ಕೂಡ ಸಮಾಜದಲ್ಲಿ ಬಂದುಬಿಡ್ತು. ಹೀಗಾಗಿ ಏನಪ್ಪ ಅಂದ್ರೆ ತೃಣಧಾನ್ಯಗಳಿಗೆ ಮೂಲೆ ಗುಂಪಾಗಿಬಿಟ್ಟು, ಯಾವಾಗ ಬೇಡಿಕೆ ಕಡಿಮೆ ಆಯ್ತು ರೈತರು ಬೆಳೆದು ಕಡಿಮೆ ಆಗಿಬಿಡ್ತು. ಅದನ್ನು ಕೂಡ ಸತ್ಯ, ಬೇಡಿಕೆ ಕಡಿಮೆ ಆಯ್ತು ಅಂತಂದ್ಮೇಲೆ ಮಾರ್ಕೆಟ್ ಸಿಗ್ಲಿಲ್ಲ, ಹೀಗಾಗಿ ಯಾರು ಅದಕ್ಕೆ ಬೆಳೆ ಬೆಳಿಲಕ್ಕ ಪ್ರಾರಂಭಿಸಲಿಲ್ಲ. ಹೀಗಾಗಿ ಇದ್ರದೊಂದು ಇನ್ನೊಂದು ವಿಶೇಷತೆ ಏನಪ್ಪ ಅಂದ್ರೆ ಈ ತೃಣಧಾನ್ಯಗಳದ್ದು ಇವು ಏನಪ್ಪ ಅಂದ್ರೆ ನಾವು ಈಗ ಭತ್ತ ಅಥವಾ ಈಗ ತೊಗರಿ, ನಮ್ಮ ಕಲಬುರಗಿಯಲ್ಲಿ ತೊಗರಿ ಭಾಳ ಬೆಳೀತಾರೆ. ಇವು ತೊಗರಿ ಏನಪ್ಪ ಅಂದ್ರೆ ರಾಶಿ ಕಟಾವಾಗಿ ರಾಶಿ ಮಾಡಿ ಮನೆಯಲ್ಲಿ ಭಾಳ ದಿವಸ ಇಡಕ್ಕೆ ಆಗಂಗಿಲ್ಲ, ಯಾಕಪ್ಪ ಅಂದ್ರೆ ಕೀಟಗಳ ಬಾಧೆ. ಬಟ್ ಈ ತೃಣಧಾನ್ಯಗಳು ಏನದಪ್ಪ ಅಂದ್ರೆ ನೀವು ಭಾಳ ದಿವಸ ಏನಪ್ಪ ಅಂದ್ರೆ ಮನೆಯಲ್ಲಿ ಇಡಬಹುದು, ಭಾಳ ದಿವಸ ಮನೆಯಲ್ಲಿ ಇಟ್ಟೇನಪ್ಪ ಅಂದ್ರೆ ನಮ್ಮ ಮುಂದೂ ಊಟ ಮಾಡಬಹುದು. ಹೀಗಾಗಿ ಈ ತೃಣಧಾನ್ಯಗಳಿಗೆ ಓವರಾಲ್ ಆಗಿ ನಾವು ಏನು ಹೇಳ್ಬೋದು ಅಂದ್ರೆ ಬಡವರ ಒಂದು ಧಾನ್ಯ, ಪ್ರೋಟೀನ್ ಹೆಚ್ಚಿರುತ್ತೆ, ಮಿನರಲ್ಸ್ ಹೆಚ್ಚಿರುತ್ತದೆ. ಹೀಗಾಗಿ ನಾವು ಏನಪ್ಪ ಅಂದ್ರೆ ಇದನ್ನ ಭಾಳ ದಿವಸ ಇಟ್ಟು ಕೂಡ ಸೇವನೆ ಮಾಡಬಹುದು. ಈಗ ಇನ್ನೊಂದು ಸರ್, ಇತ್ತೀಚೆಗೆ ಬೇಡಿಕೆ ಹೆಚ್ಚಾಗಿರುತ್ತದೆ, ಮತ್ತೆ ನಮ್ಮ ರೈತರು ಇದನ್ನ ಬೆಳೀಲಿಕ್ಕೆ ಅಲ್ಲಿ ಪ್ರಾರಂಭ ಮಾಡ್ಯಾರ. ಆದ್ರೆ ನಾವು ಅಲ್ಲಿ ನೋಡಿದ ಇನ್ನೊಂದು ಏನ್ ಕಂಡು ಬರ್ಲಿತ್ತು, ರೈತರು ಮಾರಾಟ ಮಾಡ್ತಾ ಇರ್ತಾರೆ, ತಾವು ಉಪಯೋಗ ಮಾಡೋದು ಕಡಿಮೆ ಆಗಿದೆ ಅಂತ ಅನಿಸ್ತದೆ. ಇದ್ರ ಬಗ್ಗೆ ತಾವು ರೈತರಿಗೆ ಏನ್ ಹೇಳಿಕ್ ಇಷ್ಟಪಡ್ತಾರೆ? ನೀವು ಹೇಳಿದ್ ಕರೆಕ್ಟ್ ಇದೆ. ಈಗ ಇತ್ತೀಚೆಗೆ ನಮ್ಮ ಕಾಲೇಜಿಗೆ ಅಲ್ಲಿ ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ರೈತರು ಇದ್ರ ಬಗ್ಗೆ ಬಹಳಷ್ಟು ಚರ್ಚೆ ಮಾಡ್ತಿದ್ದಾರೆ, ಬಂದು ಕೇಳಿದ ಮಾಹಿತಿನೂ ಪಡ್ಕೋತಿದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಈ ತೃಣಧಾನ್ಯಗಳದ ಏನಪ್ಪ ಒಂದು ಸಮಸ್ಯೆ ಅಂದ್ರೆ ಹಾರ್ವೆಸ್ಟ್ ಮಾಡಿದ ಮೇಲೆ ಅದನ್ನ ನಾವು ಗಿರಣಿಯಲ್ಲಿ ಅದನ್ನು ಹೊಡಿಬೇಕಾಯ್ತು. ಆ ಗಿರಣಿಗಳು ಸಿಗ್ತಾ ಇಲ್ಲ, ಪ್ರೊಸೆಸ್ ಮಾಡಬೇಕು, ಅದು ಸಿಗ್ತಾ ಇಲ್ಲ. ಅದಕ್ಕೆ ನಮ್ಮ ಕೃಷಿ ವಿಜ್ಞಾನದ ಕೇಂದ್ರದಲ್ಲಿ ಅದೊಂದು ಘಟಕ ಹಾಕಿದ್ದಾರೆ. ರೈತರು ಬಂದು ಏನಪ್ಪ ಅಂದ್ರೆ ಅಲ್ಲಿ ತಮ್ಮ ಒಂದು ಇದನ್ನು ಒಡ್ಕೋಬಹುದು. ಅಂದ್ರೆ ಯಾವ್ಯಾವ ತರಬಹುದು ಸರ್? ತೃಣಧಾನ್ಯಗಳು ಅಷ್ಟು ತರಬಹುದು. ತೃಣಗಳ ನವಣಿ ಆಗ್ಬಹುದು, ಹರಕ್ ಆಗ್ಬಹುದು, ಬರ್ಗ್ ಆಗ್ಬಹುದು, ತಂದ ಏನಪ್ಪ ಅಂದ್ರೆ ತಾವು ಇದು ಮಾಡ್ಕೋಬಹುದು. ಯಾಕಂದ್ರೆ ತಾವು ಹೇಳಿದಂಗೆ ಅದ್ರ ಮೇಲೆ ಇರುವಂತ ಪದರು ಬಹಳ ಗಟ್ಟಿ ಗಟ್ಟಿಯಾಗಿರ್ತದೆ, ಆದ್ರೆ ಅದು ತೆಗೆದು ಊಟ ಮಾಡಬಹುದು. ನೇರವಾಗಿ ಹಂಗೆ ಊಟ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಅದನ್ನೇನಪ್ಪ ಅಂದ್ರೆ ಅದು ಮೊದಲಿನ ಬಂದಿಲ್ಲಲ್ಲ, ಹೀಗಾಗಿ ಯಾವುದು ಪ್ರೊಸೆಸಿಂಗ್ ಯೂನಿಟ್ ಎಲ್ಲಿ ಇಲ್ಲ. ಯಾಕಂದ್ರೆ ನಾವು ಚಿಕ್ಕವರಿಂದ ನೋಡಿದಂಗೆ ಈ ಸಾವಿಯನ್ನ ಒಡಿಬೇಕು ಅಂತಂದ್ರೆ ಒಂದು ಚರ್ಮದ ಒಂದು ಇದು ಬರ್ತಾ ಇತ್ತು, ಸಪ್ಪೆಯನ್ನ ತೆಗೆದು ಬೀಸೋ ಕಲ್ಲೊಳಗೆ ಅದು ಹಾಕಿ ಆಮೇಲೆ ಅದಕ್ಕಿಂತ ಮೊದಲು ಆ ಸಾವಿಯನ್ನ ಮಣ್ಣಿನಿಂದ ಬೂದಿಯಿಂದ ಅದನ್ನ ಲೇಪನ ಮಾಡಿ ಒಣಗಿಸಿ ಆಮೇಲೆ ಸೇವನೆ ಮಾಡ್ತಿದ್ರು, ಅದನ್ನ ಒಡಿತಾ ಇದ್ರು. ಈಗ ಅದೇ ಸಮಸ್ಯೆ ಆಗಿದೆ. ಅದಕ್ಕೆ ಏನಪ್ಪಾ ಅಂದ್ರೆ ಈಗ ಕೆಲವು ಪ್ರೈವೇಟ್ ಎಂಟರ್ಪ್ರೈಸಸ್ ಕೂಡ ಅದು ಒಂದು ಒಡಿತಕ್ಕಂತ ಒಂದು ಮಷಿನ್ಗಳನ್ನು ಕೂಡ ಹಾಕ್ತಿದ್ದಾರೆ. ಹೀಗಾಗಿ ಈಗ ಬೇಡಿಕೆ ಹೆಚ್ಚಾದ್ರೆ ಇದೆಲ್ಲ ಬಂದ್ಬಿಡುತ್ತೆ ತಾನೆ. ಹೌದ್ರಿ, ಬೇಡಿಕೆ ಹೆಚ್ಚಾಗಬೇಕು, ರೈತರು ಬೆಳೆದು ಜಾಸ್ತಿ. ರೈತರು ಬೆಳೀತಿದಾರೆ, ಅದೇನಿಲ್ಲ, ಈಗ ಎಲ್ಲರ ಕೈಗೆ ಅವೇರ್ನೆಸ್ ಆಗಿದೆ ಆಲ್ರೆಡಿ. ಬಟ್ ಈ ಪ್ರೊಸೆಸಿಂಗ್ ಯೂನಿಟ್ ಕಡಿಮೆ, ಶಾರ್ಟೇಜ್ ಆಗಿದೆ. ಈಗ ನಿಮ್ಮಲ್ಲಿ ಏನು ಯೂನಿಟ್ ಹಾಕಿವಂದ್ರೆ ಕೃಷಿ ವಿಜ್ಞಾನ ಕೇಂದ್ರದೊಳಗೆ, ಮತ್ತೆ ಯಾವ ಟೈಮು ಹೆಂಗೆ ಮತ್ತೆ ಏನು ಕೆಜಿ ಲೆಕ್ಕದ ಮೇಲೆ ಅವರಿಗೆ ಕುಂಟಲ್ ಲೆಕ್ಕದ ಮೇಲೆ ಚಾರ್ಜ್ ಮಾಡ್ತಾರೆ ಹೆಂಗ? ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಇರೋದು ಅದೇನಿಂಗ್ ಡೆಮೋಗೋಸ್ಕರ,

ಪೌಷ್ಟಿಕಾಂಶ ಸಾಕಷ್ಟು ಇದೆ. ಅದಕ್ಕೆ ಏನಪ್ಪ ಅಂದ್ರೆ ಈ ಬಿ ಪಿ ಶುಗರ್ ಇದ್ದವ್ರಿಗೆ ಏನಪ್ಪ ಅಂದ್ರೆ ಇದು ಒಂದು ಒಳ್ಳೆ ಆಹಾರ ಅಂತ ಹೇಳ್ಬಹುದು. ಹೀಗೆ ಎಲ್ಲ ತೃಣಧಾನ್ಯಗಳು, ಎಲ್ಲ ತೃಣಧಾನ್ಯಗಳು ಶುಗರ್ ಇದ್ದವರಿಗೆ, ಮಧುಮೇಹ ಅಂತ ಹೇಳ್ತೀವಿ ಅಂತ ರೋಗಿಗಳಿಗೆ ಇರ್ತಕ್ಕಂಥವ್ರಿಗೆ ಏನಪ್ಪ ಅಂದ್ರೆ ಇದು ಒಂದು ಒಳ್ಳೆ ಆಹಾರ. ಮತ್ತೆ ಇದರಲ್ಲಿ ಫೈಬರ್ ಕಂಟೆಂಟ್ ಹೆಚ್ಚಿದೆ. ಈ ರೀತಿ ಫೈಬರ್ ಕಂಟೆಂಟ್ ಊಟ ಮಾಡೋದ್ರಿಂದ ನಮ್ಗೆ ಆಗ್ತಕ್ಕಂಥ ಕಾನ್ಸ್ಟಿಪೇಶನ್ ಆ ರೀತಿ ರೋಗಗಳನ್ನು ಕೂಡ ನಾವು ತಡೆಗಟ್ಟಬಹುದು. ಒಳ್ಳೆಯದು ಡಾಕ್ಟರ್ ಮಹೇಶ್ ಪಾಟೀಲ್ ಅವರೇ, ತಾವು ಇಲ್ಲಿವರೆಗೆ ಈ ಸಿರಿಧಾನ್ಯಗಳ ಮಹತ್ವ ಏನದ, ನಮ್ಮ ರೈತರು ಅವನ್ನ ಯಾವ ರೀತಿ ಉಪಯೋಗ ಮಾಡಿದ್ರೆ ಅವರ ಆರೋಗ್ಯ ಸುಧಾರಣೆ ಮಾಡ್ಲಿಕ್ಕೆ ಆಗ್ತದೆ, ಆಮೇಲೆ ಅವ್ರು ಉಪಯೋಗ ಮಾಡಿ ಹೆಚ್ಚಾಗಿದ್ದನ್ನ ಮಾರಾಟ ಮಾಡಿದ್ರೆ ಜನರ ಒಂದು ಆರೋಗ್ಯ ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ರಿ. ಈಗ ನಮ್ಮ ರೈತ ಬಂಧವರು ತಮ್ಮನ್ನ ಸಂಪರ್ಕ ಮಾಡಬೇಕು, ತಮ್ಮ ಜೊತೆಗೆ ಮಾತಾಡಬೇಕು, ಇನ್ನು ಹೆಚ್ಚಿನ ಮಾಹಿತಿ ಮಾಡ್ಕೊಳ್ಬೇಕು ಅಂತಂದ್ರೆ ತಮ್ಮ ಮೊಬೈಲ್ ನಂಬರ್ ಹೇಳ್ಬೋದು ಸರ್? ಆಯ್ತು, 900-842-8902. ರೈತ ಬಂಧವ್ರೆ, ಮಹೇಶ್ ಪಾಟೀಲ್ ಅವರ ಮೊಬೈಲ್ ನಂಬರು ನಾ ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ, 900-842-8902 9008-42-8902. ಈ ಮೊಬೈಲ್ ನಂಬರ್ಗ ನೀವು ಮಾತಾಡಿ ಸಿರಿಧಾನ್ಯಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮಹೇಶ್ ಪಾಟೀಲ್ ಅವರಿಂದ ಪಡ್ಕೊಳ್ಬಹುದು. ಇದುವರೆಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ಆಕಾಶವಾಣಿ ಪರವಾಗಿ ಮತ್ತೆ ಎಲ್ಲ ರೈತ ಬಾಂಧವರ ಪರವಾಗಿ ಮಹೇಶ್ ಪಾಟೀಲ್ ಅವರಿಗೆ ಧನ್ಯವಾದ ಹೇಳ್ತಿದ್ದೇನೆ. ನಮಸ್ಕಾರ ಸರ್. ಎಲ್ಲ ಆಕಾಶವಾಣಿ ಕೇಳುಗರಿಗೆ ನನ್ನ ಧನ್ಯವಾದಗಳು. ಇದುವರೆಗೆ ಸಿರಿಧಾನ್ಯಗಳ ಮಹತ್ವ ಈ ವಿಷಯ ಕುರಿತು ಡಾಕ್ಟರ್ ಮಹೇಶ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಬಡವರ ಆಶಾಕಿರಣ ಜನೌಷಧಿ ಕೇಂದ್ರಗಳು 1400 ಹೆಚ್ಚು ಬಗೆಯ ಔಷಧಗಳು, 220 ಹೆಚ್ಚು ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳು, ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಔಷಧಗಳು, ವೈದ್ಯಕೀಯ ಉಪಕರಣಗಳಾದ ಸ್ಟಂಟ್ ಕಸಿ ಉಪಕರಣಗಳು ರಿಯಾಯಿತಿ ದರದಲ್ಲಿ. ರಾಜ್ಯದಲ್ಲಿ ಒಟ್ಟು 949 ಹೆಚ್ಚು ಜನೌಷಧಿ ಕೇಂದ್ರಗಳು. ನಿಮ್ಮ ಹತ್ತಿರದ ಜನೌಷಧಿ ಕೇಂದ್ರಕ್ಕೆ ಇಂದೇ ಭೇಟಿ ಕೊಡಿ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳನ್ನು ಖರೀದಿಸಿ. ಜನೌಷಧಿ ಕೇಂದ್ರಗಳು ಸದಾ ನಿಮ್ಮ ಸೇವೆಗೆ ಸಿದ್ಧ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಜನವರಿ 31 5 ವರ್ಷದ ಒಳಗಿನ ನಿಮ್ಮ ಮಗುವಿಗೆ ಪೋಲಿಯೋ ಹನಿ ಹಾಕಿಸಲು ಆಗಲಿಲ್ಲವೇ? ಚಿಂತೆ ಬೇಡ, ನಿಮ್ಮ ಮನೆಯ ಹತ್ತಿರವೇ ಪೋಲಿಯೋ ಬೂತ್ ತೆರೆದಿರುತ್ತದೆ. ನಿಮ್ಮ ಮಗುವಿಗೆ ಈ ಹಿಂದೆ ಎಷ್ಟೇ ಬಾರಿ ಪೋಲಿಯೋ ಲಸಿಕೆ ಹಾಕಿಸಿದ್ದರೂ ಮತ್ತೊಮ್ಮೆ ಉಚಿತವಾಗಿ 2 ಪೋಲಿಯೋ ಲಸಿಕೆ ತಪ್ಪದೇ ಹಾಕಿಸಿ. ಪೋಲಿಯೋ ಲಸಿಕೆ ಸಂಪೂರ್ಣ ಸುರಕ್ಷಿತ. ಮತ್ತಿತರ ವಿವರಗಳಿಗೆ ಹತ್ತಿರದ ಆರೋಗ್ಯ ಅಧಿಕಾರಿಗಳು ಅಥವಾ ಆಶಾ ಇಲ್ಲವೇ ಆರೋಗ್ಯ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಪೋಲಿಯೋ ಲಸಿಕೆ ಹಾಕಿಸುವಾಗ ಕೋವಿಡ್ ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಾಶಿನಾಥ್ ವಿ ಪತ್ತಾರ್ ಮತ್ತು ತಂಡದವರಿಂದ ಭಜನ ಪದವನ್ನು ಕೇಳೋಣ. ಭಕ್ತಿ ರಸಾ